ಈಗ ಕಳೆ ಬಂದ್ಬಿಡ್ತು ಹೊಡೆದ್ಬಿಡು ರೌಂಡ್ ಅಪ್ ಅಂತ. ಆ ರೌಂಡ್ ಅಪ್ ಅಲ್ಲಿ ಏನ್ ಕೇಡಾಗುತ್ತೆ, ಮನ್ಸಿಗೆ ಏನ್ ಕೇಡಾಗುತ್ತೆ, ಭೂಮಿಗೆ ಏನ್ ಕೇಡಾಗುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಆಮೇಲೆ ಎರೆಹುಳು ಎಷ್ಟು ಇರ್ತದೆ ಭೂಮಿಲಿ ಅಷ್ಟು ನಮ್ಗೆ ಅತ್ಯವಶ್ಯಕ. ಈಗ ಆಮ್ಲಜನಕನ ಉತ್ಪಾದನೆ ಮಾಡ್ಕೊಡೋದೆ ನಮ್ಗೆ ಎರೆಹುಳು. ಅದರಿಂದ ಏನ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಎಲ್ಲ ಜನ ರೌಂಡ್ ಅಪ್ ಹೊಡೆಯೋದು, ಆ ಎರೆಹುಳುಗಳನ್ನ ಸಾಯಿಸೋದು. ಈ ರೀತಿಯಾಗಿ ಸದ್ಯಕ್ಕೆ ಮನ್ಸನಿಗೆ ಸದ್ಯಕ್ಕೆ ಬಾಡಿನೇ ಕೆಮಿಕಲ್ ಆಗೋಗುತ್ತೆ. ಆಮೇಲೆ ಜಾಸ್ತಿ ಈಗ ಏನಪ್ಪ ಅಂತಂದ್ರೆ ಮೆಡಿಸಿನ್ ಔಷಧಿಗಳನ್ನ ಜಾಸ್ತಿ ಬಳಸೋದ್ರಿಂದ ಈ ತರ ಆಗ್ತೈತೆ. ಈಗ ಒಂದೊಂದಾಗಿ ನಾವು ಬೆಳೆ ಬಗ್ಗೆ ಮಾತಾಡ್ತಾ ಹೋಗೋಣ. ಮುಸ್ಕಿನ ಜೋಳದ ಬೆಳೆಯನ್ನ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ, ಪ್ರಾರಂಭದಲ್ಲಿ ಎಷ್ಟು ಇಳುವರಿ ಬಂತು, ಈ ಒಂದು ದಾಖಲೆ ಒಂದು ಇಳುವರಿ ಪಡಿಬೇಕಾದ್ರೆ ಯಾವ ರೀತಿ ಕೃಷಿ ಕ್ರಮಗಳು ಇರುತ್ತೆ, ಎಲ್ಲಿಂದ ಪ್ರಾರಂಭ ಆಗ್ಬೇಕು? ಸರ್, ನಾನು 2007 ನಾನು ಮುಸ್ಕಿನ ಜೋಳ ಬೆಳೆಯಕ್ ಸ್ಟಾರ್ಟ್ ಮಾಡಿದೆ. ಅವಾಗ ಏನ್ ಮಾಡಿದೆ ಅಂತಂದ್ರೆ ನನಗೆ ಗೊತ್ತಿರ್ಲಿಲ್ಲ. ಫಸ್ಟ್ ಟೈಮ್ ನಾನು ಬೆಳೆಯಕ್ ಸ್ಟಾರ್ಟ್ ಮಾಡಿದ್ದು. ಏನು ಅವತ್ತು ಎಕರೆಗೆ 25-27 ಕ್ವಿಂಟಲ್ ಬೆಳೆದೆ. ಅವಾಗ ಹೇಳ್ತಿದ್ರು ನಮ್ ತಂದೆ, ಎಲ್ಲೋ ನಾವ್ ಹೇಳ್ತಿದ್ರು ನಮ್ ಕಾಲದಲ್ಲಿ ನೆಲ ಗುದ್ದಿ ನೀರ್ ಕಡಿತೀವಿ, ನಿಮ್ ಕಾಲದಲ್ಲಿ ನೀವ್ ಏನು ಮಾಡಕ್ಕಾಗಲ್ಲ, ನಿಮ್ಗೇನ್ ಇವೆಲ್ಲ ಆಗಲ್ಲ, ನಿಮ್ದು ಏನ್ ಫ್ಯೂಚರ್ ಐತೆ ಅದ್ ನೋಡ್ಕೊಂಡಿದ್ ಬಿಡಿ, ಇವೆಲ್ಲ ನಿಮ್ಗೆ ಆಗಲ್ಲ ಅಂತ. ಅವಾಗ ಏನನ್ಸ್ತು ನನ್ಗೆ, ಯಾಕೋ ನನ್ಗೆ ಸ್ವಲ್ಪ ಬೇಜಾರಾಯ್ತು ಈ ತರ ಬೆಳೆದ್ಬಿಟ್ನಲ್ಲ ಅಂತ. ನೆಕ್ಸ್ಟ್ ಸಮಗ್ರ ಕೃಷಿಗೆ ಬಂದೆ. ಅವಾಗ ಏನೇನ್ ಮಾಡ್ಬೇಕು ಎಲ್ಲ ಐಡಿಯಾ ಎಲ್ಲ ತಿಳ್ಕೊಂಡೆ ನಮ್ಮ ಕೃಷಿ ಇಲಾಖೆಯವರ ವತಿಯಿಂದ ಮತ್ತೆ ನಮ್ಮ ವಿಜ್ಞಾನಿಗಳೆಲ್ಲ. ಇವತ್ತು ನಮ್ಮ ಜಮೀನಿಗೆ 15-16 ವಿಜ್ಞಾನಿಗಳನ್ನ ಕರೆಸಿ ಅಲ್ಲಿ ಪ್ರಯೋಗ ಎಲ್ಲ ಮಾಡಿದೀವಿ, ತುಂಬಾ ಚೆನ್ನಾಗಿ ಬೆಳೆ ಬೆಳೆದಿದ್ವಿ. ಮತ್ತೆ ಈಗ MEH 14-5 ಏನ್ ಬಿಟ್ಕೊಟ್ಟಿದ್ರು ಈಗ ತಕ್ಷಣದಕ್ಕೆ, ಎಷ್ಟು 2019 ಅದನ್ನು ಒಳ್ಳೆ ಇಳುವರಿ ಕೊಟ್ಟಿದೀವಿ. 48 ಕ್ವಿಂಟಲ್ ಬೆಳೆದಿದ್ದೀನಿ MEH 14-5. ಒಳ್ಳೆ ಇಳುವರಿ ಪಡಿಬೇಕಾದ್ರೆ ಏನೆಲ್ಲ ಕೃಷಿ ಕ್ರಮಗಳಿರುತ್ತೆ? ಒಂದು ತಳಿಯನ್ನ ಆಯ್ಕೆ ಮಾಡ್ಕೊಳ್ಳುವಂತದ್ದು, ಮತ್ತೆ ಮಣ್ಣನ್ನ ಆ ಬೆಳೆಗೆ ಸೂಕ್ತವಾಗಿ ಸರಿ ಮಾಡ್ಕೊಳ್ಳುವಂತದ್ದು ಹೇಳಿ, ಎಲ್ಲಿಂದ ಶುರುವಾಗುತ್ತೆ? ಸರ್, ಅದೇ ಈಗ ನಾವು ಮಣ್ಣನ್ನ ಹದ ಮಾಡ್ಕೋಬೇಕು. ಹದ ಮಾಡ್ಕೊಂಡದ್ದು ಹೆಂಗೆ ಅಂತಂದ್ರೆ, ನಾವು ಟ್ರ್ಯಾಕ್ಟರ್ ಅಲ್ಲಿ 2 ವರ್ಷಕ್ಕೆ ಒಂದ್ಸಲ ಆಳವಾಗಿ ಭೂಮಿಯನ್ನ ಉಳುಮೆ ಮಾಡಬೇಕು, ಅದು ಫಲವತ್ತತೆ ನಿಲ್ಬೇಕು ಅಂತಂದ್ರೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಇಳುಜಾರು ಭೂಮಿ ಇರಬಾರ್ದು, ಮಟ್ಟದ ಜಮೀನು ಇರಬೇಕು. ಮತ್ತೆ ಅದು ಮಳೆಯಾಶ್ರಿತ ಆದ್ರೂ ನೀರು ಒಂದನಿ ಹೊರಗಡೆ ಹೋಗ್ಬಾರ್ದು, ಜಮೀನಲ್ಲೇ ಹಿಂಗ್ಬೇಕು. ಆ ತರ ಜಮೀನಿನಲ್ಲಿ ನಾವು ಮುಸ್ಕಿನ ಜೋಳ ಇವಾಗ ನಾಟಿ ಮಾಡ್ಬೇಕಾದ್ರೆ ಗಿಡದಿಂದ ಗಿಡಕ್ಕೆ 1.5 ಅಡಿ ಇರಬೇಕು, ಸಾಲಿಂದ ಸಾಲಿಗೆ 2.5 ಅಡಿ ಲೆವೆಲ್ ಕನ್ಫರ್ಮ್ ಇರಲೇಬೇಕು, 2.5-2.5 ಅಡಿ. ನಾವು ಏನ್ ಅಂಶ ಬಳಸಬೇಕು ಅಂತಂದ್ರೆ, ನಾವು ಮುಸ್ಕಿನ ಜೋಳ ನಾಟಿ ಮಾಡ್ಬೇಕಾದ್ರೆ 10:26:26 ಈ ಗೊಬ್ಬರವನ್ನ ಮಣ್ಣಿಗೆ ಸೇರಿಸಬೇಕು ಮೊದಲು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಮಣ್ಣಿಗೆ ಜಿಂಕ್ ಅಂತ, ಇವಾಗ ಜಿಂಕ್ ಅಂಶ ಕಡಿಮೆ ಇರೋದ್ರಿಂದ ಮಣ್ಣುಗಳಲ್ಲಿ ಇವಾಗ ಕಡಿಮೆ ಮಣ್ಣುಗಳಲ್ಲಿ ಜಿಂಕ್ ಅಂಶ. ಏನು 1 ಎಕರೆಗೆ 5 ಕೆಜಿ ಆದ್ರೆ ಸಾಕು, ನಾವು ಟ್ರ್ಯಾಕ್ಟರ್ ರೋಟೋವೇಟರ್ ಹೊಡಿಬೇಕಾದ್ರೆ ಎಚ್ಚಿಬಿಟ್ಟು ರೋಟೋವೇಟರ್ ಮಿಕ್ಸ್ ಮಾಡಿದ್ರೆ ಅದು ಜಿಂಕ್ ಅಂಶ ಇರೋದ್ರಿಂದ ತುಂಬಾ ಫಲವತ್ತತೆ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಏನ್ ಮಾಡೋದು ಅಂತಂದ್ರೆ 2-2.5 ಅಡಿ ಸಾಲಿನ ಇದು ಮಾಡಿ, ಮತ್ತೆ ಪೈರು ಬರ್ಬೇಕಾದ್ರೆ ಅದನ್ನ ಕಳೆ ನಿರ್ವಹಣೆ ಅಂತಂದ್ರೆ, ಕಳೆ ಬರಬಾರ್ದ ರೀತಿ ಭೂಮಿಗೆ ಕಳೆನಾಶಕ ಏನು ಸಿಂಪಡಣೆ ಮಾಡಬಾರ್ದು. ಕಳೆ ಏನ್ ಬರಲ್ಲ ಸರ್, ಅಂತ ಏನ್ ಕಳೆ ಬರಲ್ಲ. ಅದನ್ನ ಕುಂಟೆಯಲ್ಲಿ ಏನು ಹದ ಮಾಡ್ಕೊಂಡು, ಕುಂಟೆಲಿ ಹದ ಮಾಡ್ಕೊಂಡು ಅದು ಪೈರು ಏನು 1-1.5 ತಿಂಗಳು ಪೈರು ಬಂದ್ಮೇಲೆ ಕುಂಟೆ, 2 ಕುಂಟೆ ಅಂತ ಹೇಳ್ತೀವಿ ನಾವು. 2 ಕುಂಟೆ ಅಂತ ಬಂದಾಗ ನಾನು, ಸರ್ ಬೇರೆ ಇದು ಮಾಡ್ತಾರೆ ಏನಪ್ಪ ಅಂತಂದ್ರೆ, ಕೀಟನಾಶಕಗಳನ್ನ ಉಪಯೋಗಿಸೋದು, ನಾ ಯಾವುದೇ ರೀತಿ ಮೆಡಿಸಿನ್ ಆಗ್ಲಿ ಏನಾಗ್ಲಿ ಮುಸ್ಕಿನ ಜೋಳಕ್ಕೆ ಉಪಯೋಗಿಸಿಲ್ಲ ಸರ್. ಈ ಇಷ್ಟು ಇಳುವರಿ ಬರಬೇಕು ಅಂದ್ರೆ ನಾನು ಯಾವುದೇ ರೀತಿ ಮೆಡಿಸಿನ್ ನ ಉಪಯೋಗಿಸಿಲ್ಲ. ಹಸುವಿನ ಗಂಜಲದಲ್ಲಿ ಒಂದು ನಾನು ಮುಸ್ಕಿನ ಜೋಳ ನಾಟಿ ಮಾಡ್ತೀವಲ್ಲ, ಆ ನಾಟಿ ಮಾಡ್ಬೇಕಾದ್ರೆ ಮುಸ್ಕಿನ ಜೋಳನ ನಾನು ಅದಕ್ಕಿಂತ 1 ತಿಂಗಳ ಮುಂಚೆ ಹಸುವಿನ ಗಂಜಲನ ಸ್ಟಾರ್ಟ್ ಮಾಡಿರ್ತೀನಿ. 2-3 ಬ್ಯಾರಲ್ ಅಂದ್ರೆ 20 ಬಿಂದಿಗೆ ಇಡ್ತದೆ, 3 ಬ್ಯಾರಲ್ ಫುಲ್ ಭರ್ತಿ ಮಾಡಿರ್ತೀನಿ. ಅದಕ್ಕೆ ಬೇವಿನ ಸೊಪ್ಪು ಮತ್ತೆ ಪರಂಗಿ ಮತ್ತೆ ಇದು ಎಕ್ಕ ಅಂತಾರೆ ನೋಡಿ, ಎಕ್ಕರೆ ಗಿಡ ಅಂತ ಹೇಳ್ತಾರಲ್ಲ, ಅದು ಎಲ್ಲ ಫುಲ್ಲು ಕೊಳಿಬೇಕು ನಮ್ಗೆ. ಎಷ್ಟು 1.5 ತಿಂಗಳು ಪೈರು ಬರೋ ತನಕ ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಸಿಂಪಡಣೆ ಮಾಡಲ್ಲ ಸರ್, ನಾನು ಅದಕ್ಕೆ ಎರಚಿಬಿಡೋದು. ಒಂದು ಜಗ್ಗೆ 2-3 ನಾವು ಟ್ರ್ಯಾಕ್ಟರ್ ಹಾಕೊಂಡೋಗಿ 1 ಎಕರೆ ಜಮೀನು ಫುಲ್ ತೆಗೆದು ಬಕೆಟ್ ಅಲ್ಲಿ ಎರಚಿಬಿಡೋದು. ಯಾವುದೇ ಕಳೆ ನಿರ್ವಹಣೆ, ಯಾವ ಕಳೆ ಆಗ್ಲಿ, ಯಾವ್ದೇ ಕೀಟನಾಶಕ ಆಗ್ಲಿ, ಆಮೇಲೆ ಭೂಮಿಗೆ ನಾವು ಗಂಜಲ ಹಾಕೋದ್ರಿಂದ ತುಂಬಾ ಫಲವತ್ತತೆ ಚೆನ್ನಾಗಿರ್ತದೆ. ಅದಾದ್ಮೇಲೆ 1.5 ತಿಂಗಳು ಕೆಲವರು ಕೀಟನಾಶಕನ ಹೇಳಿದ್ನಲ್ಲ ಸರ್, ಈಗ ಕೀಟನಾಶಕ ಸಿಂಪಡಣೆ ಮಾಡಬಾರ್ದು, ಈ ರೀತಿ ಕಂಡ್ಕೋಬೇಕು ರೈತರು. ನೆಕ್ಸ್ಟ್ ಅದಾದ್ಮೇಲೆ ಈಗ ನೇಗ್ಲು ಬಿಡೋ ಸಮಯಕ್ಕೆ ಬರ್ತದೆ, 1.5-2 ತಿಂಗಳು ಅಂತದಲ್ಲಿ ಇರ್ತದೆ, ಅವಾಗ ನೇಗ್ಲು ಬಿಡ್ಬೇಕು ಆ ಟೈಮ್ಗೆ. ಆಗ ಏನ್ ಮಾಡೋದು ಅಂತಂದ್ರೆ, ಸ್ವಲ್ಪ ರಾಸಾಯನಿಕನೂ ಬಳಸ್ಬೇಕು ಆ ಟೈಮಲ್ಲಿ, ನಾವು ಬಳಸೋಂಗಿಲ್ಲ ಅಂತ ಏನ್ ಹೇಳಂಗಿಲ್ಲ, ಸ್ವಲ್ಪ ರಾಸಾಯನಿಕನೂ ಬೆಳೆಸ್ಬೇಕು. ಆಮೇಲೆ ಕೊಟ್ಟಿಗೆ ಗೊಬ್ಬರ ಅದಕ್ಕಿಂತ ಹೆಚ್ಚಾಗಿ 1 ವರ್ಷಕ್ಕೆ 3-3.5 ಟನ್ 1 ಎಕರೆಗೆ ಇರಲೇಬೇಕು ಪ್ರತಿ ವರ್ಷ. ಯಾಕಂತಂದ್ರೆ ಇವತ್ತಿನ ಬೆಳೆಗಳ ಸರ್ ಮುಸ್ಕಿನ ಜೋಳ ತುಂಬಾ, ಅದಕ್ಕೆ ಗೊಬ್ಬರ ಬೇಕು. ಈಗ 2ನೇ ಬೆಳೆ ಮಾಡ್ಬೇಕು ಅಂತಂದ್ರೆ ಈಗ 1 ಬೆಳೆ ತೆಗೆದ್ಬಿಟ್ಟಿರ್ತೀವಿ, ಇನ್ನೊಂದು ಬೆಳೆಗೆ ಹೋಗ್ಬೇಕು ಅಂತಂದ್ರೆ 2ನೇ ಬೆಳೆ ಸುಲಭವಾಗಿ ಬರಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಕೆಲವು ಜನ ಏನ್ ಮಾಡ್ತಾರೆ, ಹೊಡೆದ್ಬಿಟ್ಟು ಟ್ಯಾಕ್ಟರ್ ಹೊಡೆದ್ಬಿಟ್ಟು ಎಲ್ಲ ಅದ ಮಾಡ್ಬಿಟ್ಟು ಪುನಃ ಬಿಟ್ಬಿಡ ಬಂದ್ಬಿಡ್ತದೆ ಅಂತಂದ್ರೆ ಬರಲ್ಲ ಸರ್. ಅದು ಅದಕ್ಕೆ ಬಿಸಿಲಲ್ಲಿ ಒಣಗ್ಬೇಕು, ಗೊಬ್ಬರ ಎಲ್ಲ ಮಿಕ್ಸ್ ಆಗ್ಬೇಕು. ಮಿಕ್ಸ್ ಆದ್ಮೇಲೆ ನೀಟಾಗಿ ಅದಕ್ಕೆ ಮಳೆನೋ ಇಲ್ಲ ನೀರಾವರಿನೋ ಮಾಡಿದಾಗ ಭೂಮಿ ಫಲವತ್ತತೆನೂ ಬರ್ತದೆ. ಅದರಿಂದ ಸರ್ ನಾನು ಈ ರೀತಿ ಮಾಡಿ ಇವತ್ತು 30 ಕುಂಟೆಗೆ 46 ಕ್ವಿಂಟಲ್ ಮುಸ್ಕುಂಜೋಳ ಬೆಳೆದಿದ್ದೀನಿ. ಇದು ಹೊಸ ತಳಿ ಪಯೋನಿಯರ್ ಕಂಪನಿ ಅವ್ರು ಕೊಟ್ಟಿರೋದು 3304 ಅಂತ, ಚೆನ್ನಾಗಿ ಕೊಟ್ಟರು ಒಳ್ಳೆ ಇಳುವರಿಯಿಂದ 40 ರಿಂದ 46 30 ಕ್ವಿಂಟೆಗೆ 30 ಕ್ವಿಂಟೆ ಬೆಳೆದಿದ್ದೀನಿ. ಮುಸ್ಕುಂಜೋಳದಲ್ಲಿ ಗರಿಷ್ಠ ಉತ್ಪಾದನೆ ಮಾಡಿದ್ರಿಂದ ನಿಮ್ಮ ಹೆಸರು ಎಲ್ಲ ಮುಸ್ಕುಂಜೋಳ ಅಂದ್ರೆ ಚಂದ್ರು ಅಂತ ಹೇಳ್ತಾರೆ. ಜೊತೆಗೆ ನೀವು ಕಬ್ಬನ್ನ ನಿಮ್ಮ ತಂದೆನೂ ಬೆಳೀತಾ ಇದ್ರು, ಹಾಗಾಗಿ ನೀವು ಅದನ್ನ ಮುಂದುವರೆಸಿದ್ರಿ. ಸುಮಾರು 3 ಎಕರೆ ಪ್ರದೇಶದಲ್ಲಿ ಕಬ್ಬನ್ ಬೆಳಿತೀರಿ. ಹೇಳಿ, ಯಾವ ತಳಿ ಕಬ್ಬನಲ್ಲೂ ಏನಾದರೂ ಈ ಗರಿಷ್ಠ ಇಳುವರಿಯನ್ನ ಪಡೆದು ಸಾಧನೆ ಮಾಡಿದೀರಾ, ಹೇಗೆ? ಸರ್ ಕಬ್ಬು ಬೆಳೆದಿದ್ದೀನಿ ಸರ್. ಕಬ್ಬು 517 ಮಂಡ್ಯ ವಿ ಸಿ ಫಾರ್ಮ್ ತಳಿ 517 ಅಂತ. ಎಷ್ಟು ಇಳುವರಿ ಬಂತು ಸರ್? ಎಕರೆಗೆ 89-90 ಟನ್ ಬೆಳೆದಿದ್ದೀನಿ. ಅಂದ್ರೆ ನಾವು 6 ಅಡಿ ಸಾಲಲ್ಲಿ ಬೆಳೆದಿದ್ದೀವಿ, 80-90 ಟನ್ ಬೆಳೆದಿದ್ವಿ 6 ಅಡಿ ಸಾಲು ಅಂತಂದ್ರೆ. ನಾನು ಸೇಮ್ ಸರ್, ಯಾವುದು ಕೆಮಿಕಲ್ ಉತ್ಪಾದನೆ ಯಾವುದಕ್ಕೂ ಹಾಕಲ್ಲ. ಇದೆ ನಾವೇನಪ್ಪ ಅಂತಂದ್ರೆ, ಕಸ ಹಾಕ್ಬೇಕಾರೆ ತಗೊಂಡೋಗಿ ನೇರ ಜಮೀನಿಗೆ ಹಾಕ್ಬಿಡೋದು. ಈಗ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಕೆಲವರು ತಗೊಂಡೋಗಿ ತಿಪ್ಪೆ ಹಾಕೋದು, ತಿಪ್ಪೆಯಿಂದ ಬಿಸಿಲೆಲ್ಲ ಅದು ಆವಿ ಆದ್ಮೇಲೆ ತಗೊಂಡೋಗಿ ಅಲ್ಲಿಗೆ ಸುರಿಯೋದು. ಸತ್ವ ಏನು ಇರಲ್ಲ ಸರ್, ಸತ್ವ ಕಳ್ಕೊಬಿಟ್ಟಿರ್ತದೆ. ನಾವೇನ್ ಮಾಡ್ತೀವಿ ಅಂತಂದ್ರೆ, ಆ ಹಸು ತೊಪ್ಪೆ ಹಾಕಿದ ತಕ್ಷಣ ಜಮೀನಿಗೆ ಸೇರ್ಸ್ಬಿಡ್ತೀವಿ ಅದನ್ನ. ತುಂಬಾ ನಾವು ಕಬ್ಬು ಹಾಕ್ಬೇಕು ಅಂತಂದ್ರೆ 1 ಎಕರೆಗೆ 4-5 ಟನ್, ಯಾಕಂತಂದ್ರೆ ಅದು 3 ಬೆಳೆ ಬರೋದ್ರಿಂದ, 2-3 ಬೆಳೆ ಬೆಳೆದ್ರೆ ಬೆಳಿತಾರೆ ಸರ್ ಕಬ್ಬನ್ನ. 3 ಬೆಳೆಗಾಗುವಷ್ಟು ಗೊಬ್ಬರನ್ನ ನಾವು ಅಲ್ಲಿಗೆ ಭೂಮಿಗೆ ಸೇರಿಸ್ಬೇಕು. ಒಂದೇ ಸಲ ಹಾಕ್ಬೇಕು ಅಷ್ಟು ಜಾಸ್ತಿನೂ ಹಾಕಂಗಿಲ್ಲ. ಒಂದ್ಸಲ ಅದು ಎಷ್ಟಕ್ಕೆ ಸೀಮಿತ ಇರ್ತದೆ ಅಷ್ಟಕ್ಕೆ ಮಾಡ್ಬೇಕು ಸರ್. ಅಲ್ಲಿಗೆ ಒಂದು ತೆನೆ ಕಬ್ಬು, 2 ಕೂಳೆ ಕಬ್ಬು ಅಂತ ನೀವು 100 ಬೆಳೆ ತನಕ ಉಳಿಸ್ಕೋತೀರಿ. ಮುಸ್ಕುನ್ ಜೋಳದಲ್ಲಿ ನೀವು ಬೆಳೆಯೋದಲ್ಲದೆ ಗುತ್ತಿಗೆಗೆ ತಗೊಂಡು ಅಲ್ಲೂ ಸಹ ಮುಸ್ಕುನ್ ಜೋಳವನ್ನ ಬೆಳಿತೀರಿ. ಅದರಲ್ಲೂ 2 ಬೆಳೆ ಬೆಳಿತೀನಿ ಅಂತ ಹೇಳಿದ್ರಿ ಒಂದ್ ವರ್ಷಕ್ಕೆ. ಹೇಳಿ, ಆ ಬೆಳೆ ಕುರಿತಾಗಿ ನಿಮ್ಗೊಂದು ವಿಶ್ವಾಸ ಬಂದಿದೆ, ಇದನ್ನ ಮಾಡಬಲ್ಲೆ ಅಂತ. ಅಲ್ಲೂ ಎಲ್ಲ ಈ ಗುತ್ತಿಗೆ ತಗೊಂಡಂತ ಭೂಮಿಯಲ್ಲೂ ಸಹ ಇದೇ ರೀತಿ ಕೃಷಿ ಕ್ರಮಗಳು, ಇಷ್ಟ ಇಳುವರಿ ಬಂದಿದೆಯಾ ಸರ್? ಬೇರೆ ಕೃಷಿಕರಿಗೆ ಇಷ್ಟು ಇಳುವರಿ ತೆಗಿಯಕ್ ಆಗ್ತಿಲ್ಲ ಸರ್. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ರಾಸಾಯನಿಕ ಗೊಬ್ಬರದ ಮೊರೆ ಹೊಂಟೋಗ್ಬಿಡ್ತಾರೆ. ಅವ್ರ ಮೇನ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ, ಯೂರಿಯಾ. ಯೂರಿಯಾ ಎಷ್ಟು ಬಳಸ್ತಾರೆ ಅಷ್ಟು ಕೇಡು ಕಟ್ಟಿಟ್ಟ ಬುದ್ಧಿ ನಮ್ಮ ರೈತರಿಗೆ. ಯೂರಿಯಾ ಎಷ್ಟು ಉತ್ಪಾದನೆಯಲ್ಲಿ ಯೂರಿಯಾ ಎಷ್ಟು ಜಾಸ್ತಿ ಬಳಸ್ತಾರೆ, ಭೂಮಿನೂ ಒದಗಿಡುತ್ತೆ, ಆ ಫಸಲು ಅರ್ಧ ಹಾಳಾಗೋಗುತ್ತೆ ಯೂರಿಯಾದಲ್ಲಿ. ರಾಗಿ ಬೆಳಿತೀರಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಹಿತಿ ಸರ್? ರಾಗಿ ಅಂತಂದ್ರೆ, ನಾನು INDAP 7 ಬೆಳೆದಿದ್ದೀನಿ. ಇವಾಗ ML 365 ಹಾಗೆ ಮಾಡಿದೀವಿ, ಇನ್ನೂ ನಾಟಿ ಮಾಡಿಲ್ಲ. ಅದು ಸೇಮ್ ಸರ್, 2 ಕಾಲಡಿ ನಾಟಿ ಮಾಡಬೇಕು. ತುಂಬಾ ಚೆನ್ನಾಗಿ ಬೆಳೆದಿದ್ದೀನಿ ಅದನ್ನು. ಎಷ್ಟು 1/2 ಎಕರೆಗೆ ಹಾಕಿ 4-5 ಕ್ವಿಂಟಲ್ ಬೆಳೆದಿದ್ದೀನಿ INDAP 7. ತುಂಬಾ ಚೆನ್ನಾಗಿ ಬೆಳೆದಿದ್ದೀನಿ ಅದು. ಅದು ಏನು ತೊಂದರೆ ಇಲ್ಲ ಸರ್, ಚೆನ್ನಾಗಿ ಬೆಳೆದಿದ್ದೀನಿ. ಎಲ್ಲ ಸಮಗ್ರ ಕೃಷಿ ಮತ್ತೆ ಸಾವಯವ ಜಾಸ್ತಿ ಅಳವಡಣೆ ಮಾಡ್ತೀನಿ. ಈಗ ನೀವು ಸಾಕಿರೋದು ಒಂದು 3 ಹಸು ಸಾಕಿದ್ರಿ. ಹೌದು ಸರ್. ಇಷ್ಟೆಲ್ಲ ಬೆಳೆ ಕ್ಷೇತ್ರಗಳು, ಬೆಳೆ ವೈವಿಧ್ಯತೆಗಳು, ಇದಕ್ಕೆ ಬೇಕಾದ ಗೊಬ್ಬರ ಮತ್ತೆ ಹೇಗೆ ಕೊಂಡ್ಕೊಳ್ತೀರ ಸರ್? ಇಲ್ಲ ಸರ್, ನಮ್ಮ ಹಸುಗಳಲ್ಲೇ ಉತ್ಪಾದನೆ ಮಾಡ್ಕತ್ತಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ, ನಾವು ಈಗ 2 ಬೆಳೆ ಬೆಳೆದ ತಕ್ಷಣ ಭೂಮಿಗೆ ಸೆಣಬನ್ನ ಎಡ್ಸ್ಬಿಡ್ತೀವಿ ಸರ್. ಸೆಣಬನ್ನ ಎಡ್ಸ್ಬಿಟ್ಟು ನಮ್ಮ ನೀರಾವರಿ ಇದೆ ಎಲ್ಲ ಜೆಟ್ಟಲ್ಲಿ ಹಾರಿಸ್ಕೊಂಡು ಸೆಣಬನ್ನ ಬೆಳೆದು ನಾವು ಬೇಸಿಗೆಯಲ್ಲಿ ಭೂಮಿನ ಒಣಗ ಕೊಟ್ಬಿಡ್ತೀವಿ. ಅದನ್ನೇನ್ ಮಾಡ್ತಾರೆ ಅಂದ್ರೆ, ಬೇಸಿಗೆಯಲ್ಲೂ ಬೆಳೆಯಕ್ ಹೋಗ್ತಾರೆ, ಅದು ಬೇಸಿಗೆಯಲ್ಲೂ ಬೆಳೆಯಕ್ ಹೋಗಿ 1 ವರ್ಷಕ್ಕೆ 3 ಫಸಲು ತೆಗಿಯಕ್ ಹೋಯ್ತಾರೆ ಇವತ್ತಿನ ರೈತರು. ಅದು ಬರಲ್ಲ ಸರ್. ಎಷ್ಟು ಅಂತಂದ್ರೆ, ಈಗ ಲೆಕ್ಕ ಕಳಿಸ, ನಾನು 46 ಕ್ವಿಂಟಲ್ ಬೆಳೆದಿದ್ದೀನಿ 30 ಕ್ವಿಂಟೆಗೆ ಅಂತ ಹೇಳಿದೆ. ಈಗ 2ನೇ ಬೆಳೆನೂ ಅಷ್ಟೇ ಬರಲ್ಲ ಸರ್. ಈಗ ಹೆಚ್ಚು ಕಡಿಮೆ ಆಜು ಬಾಜು ಅಂತಂದ್ರೆ 6 ಕ್ವಿಂಟಲ್ 7 ಕ್ವಿಂಟಲ್ ಕಡಿಮೆ ಆಗೇ ಆಗುತ್ತೆ. ಇದನ್ನೇ ಪುನಃ ನಾನು ಅಳಿಸ್ಕೊಡಿಸ್ಕೊಂಡು 3ನೇ ಬೆಳೆನ ಆ ಭೂಮಿಲಿ ಬೆಳಿತೀನಿ ಅಂದ್ರೆ, ಆ ಭೂಮಿಲಿ ಸತ್ವನೂ ಇರಲ್ಲ, ಮತ್ತೆ ನೆಕ್ಸ್ಟ್ ಬೆಳೆಗೆ ಬೆಳೆಯಕ್ಕೆ ಅದರಲ್ಲಿ ಮಣ್ಣಲ್ಲಿ ಸತ್ವ ಇರಲ್ಲ. ಅದಕ್ಕೆ ಬೆಳೆ ಪರಿವರ್ತನೆ ಮಾಡೋದು ಒಳ್ಳೇದು. ಆದ್ರೆ ಮುಸ್ಕಿನ ಜೋಳ ಮತ್ತೆ 2 ಬೆಳೆ ತೆಗಿತೀರಲ್ಲ, ಅದಂಗೆ ಸರ್? 2 ಬೆಳೆ ಅಂತಂದ್ರೆ, ಈಗ ನಾವು 1 ಬೆಳೆ ಈಗ ತೆಗ್ದಿ ಭೂಮಿ ಅದದಲ್ಲಿದೆ. 1 ಬೆಳೆ ಈಗ ಹಾರ್ವೆಸ್ಟ್ ಮಾಡಿ ಮೈಸೂರು ಆರಾಮ್ಸಿಗೆ ಹಾಕೊಂಡ್ ಬಂದ, ಅದು ಹಾರ್ವೆಸ್ಟ್ ಆಯ್ತು. ಇವಾಗ ಡಿಸ್ಕ್ ಹೊಡೆದು ಎಲ್ಲ ಅದ ಮಾಡಿದೀವಿ, ಗೊಬ್ಬರ ಹಾಕಿ ಡಿಸ್ಕ್ ಹೊಡೆದು ಅದ ಮಾಡಿದೀವಿ. ಇನ್ನು 15 ದಿನ ತಿಂಗಳ ತನಕ ಅದನ್ನ ಮುಟ್ಟಲ್ಲ ನಾವು. ಅದಾದ್ಮೇಲೆ ಸ್ಪ್ರಿಂಕ್ಲರ್ ಜೆಟ್ ಇರುತ್ತೆ ಸರ್, ನೀರನ್ನ ಹೊಡೆದು ಭೂಮಿನ ಅದ ಮಾಡಿ, ಅದ ಮಾಡಾದ್ಮೇಲೂ ಒಣಗ್ಬೇಕು. ಅದು 1 ವಾರ 15 ದಿನ ಒಣಗದ್ಮೇಲೆ ಅದಕ್ಕೆ ಬಿತ್ತನೆಯನ್ನ ನಾವು ಸ್ಟಾರ್ಟ್ ಮಾಡ್ಕೊಬೋದು. ಇನ್ನು ಜೊತೆಗೆ ಶುಂಠಿ ಇವುಗಳನ್ನು ಸಹ ಬೆಳೀತಾ ಇದ್ದೀರಿ, ಹಸುಗೆ ಬೇಕಾದ ಹುಲ್ಲನ್ನು ನೀವು ಬೆಳ್ಕೊಳ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ಕುತೂಹಲ ಅಂದ್ರೆ ಫೈಟರ್ ಕೋಳಿಗಳನ್ನ ನೀವು ಸಾಕಾಣಿಕೆ ಮಾಡ್ತಿರೋದು, ಏನಿದು ಫೈಟರ್ ಕೋಳಿ, ಇದೆಲ್ಲ ಎಲ್ಲಿ ನೋಡಿದ್ರಿ, ಎಲ್ಲಿ ಕಲ್ತ್ರಿ, ಈ ಫೈಟರ್ ಕೋಳಿಗಳ ಸಾಕಣೆ ಹೇಗೆ ಭಿನ್ನವಾಗಿರುತ್ತೆ? ಸರ್, ಭಿನ್ನವಾಗಿ ಅಂತಂದ್ರೆ ನಮ್ಮ ಅಕ್ಕಪಕ್ಕದ ಗ್ರಾಮಗಳಲ್ಲಿ ನೋಡ್ಬಿಟ್ಟು ನಮ್ಗೆ ಯಾಕೆ ಇದು, ನಾವು ಕೋಳಿ ಸಾಕಿರ್ಲಿಲ್ಲ ಜಾಸ್ತಿ ಅಂದ್ರೆ ಸಾಕಿದ್ದು ನಮ್ ಕಡೆ ಚಿಟ್ಟೆ ಕೋಳಿ ಅಂತಾರೆ, ಸಣ್ಣಕ್ಕಿರ್ತದೆ, ಅದನ್ನ ಜಾಸ್ತಿ ಸಾಕ್ತಿದ್ರು. ನಾವೇನ್ ಮಾಡ್ದು ಈ ಫೈಟರ್ ಕೋಳಿನೂ ಸಾಕ್ಬೇಕಲ್ಲ ಅಂದ್ಬಿಟ್ಟು ನಮ್ ತಂದೆ ಏನ್ ಮಾಡಿದ್ರು, ಅಲ್ಲ ಅದನ್ನ ತಗೊಂಡ್ ಸಾಕು ನೋಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆ ಹತ್ರನೇ ಸಾಕೊಂಡಿರೋದು, ಫಾರಂ ಏನಿಲ್ಲ. ಆಗ ಈ ಒಂದು ಜೊತೆ ತಗೊಂಡ್ಬಂದು, ಎರಡು ಹೆಣ್ಣು ಕೋಳಿ ಒಂದು ಗುಂಜ ತಗೊಂಡ್ಬಂದಿದ್ದು. ಅದು ಸರ್ ಸಪ್ರೇಟ್ ಡಿವೈಡ್ ಇರ್ಬೇಕು, ಅದು ಇದೆಲ್ಲ ಮಿಕ್ಸ್ ಮಾಡಬಾರ್ದು, ಅದು ಇದೆಲ್ಲ ಮಿಕ್ಸ್ ಮಾಡಬಾರ್ದು. ಫೈಟರ್ ಕೋಳಿಲಿ ಏನಪ್ಪ ಅಂತಂದ್ರೆ ಒಳ್ಳೆ ಲಾಭ ಇದೆ, ಅದ್ರ ಮೊಟ್ಟೆ 40-45 ರೂಪಾಯಿಗೆ ಹೋಗುತ್ತೆ ಒಂದ್ ಮೊಟ್ಟೆ. ಮತ್ತೆ ಇದರಲ್ಲಿ ಫೈಟರ್ ಕೋಳಿದ ಇನ್ನು ವಿಶೇಷ ಏನು ಅಂತಂದ್ರೆ, ಈ ಒಂದು 2 ತಿಂಗಳು ಮರಿಗೆ ಒಂದು ಜೊತೆಗೆ 2 ಕೋಳಿ ಮರಿಗಳಿಗೆ 5-6 ಸಾವಿರ ರೂಪಾಯಿ ಹೋಗುವಂತ ಲೆವೆಲ್ ಇರ್ತದೆ, ಒಳ್ಳೆ ಇದು ಇರ್ತದೆ. ಆಮೇಲೆ ಫೈಟರ್ ವಿಶೇಷತೆ ಇನ್ನೊಂದು ಏನಂದ್ರೆ ಫೈಟಿಂಗ್ ಜೂಜು, ಇದರಲ್ಲೂ ತುಂಬಾ ಸಂಪಾದನೆ ಮಾಡಬಹುದು, ಇದರಲ್ಲೆಲ್ಲ ಸಂಪಾದನೆ ಚೆನ್ನಾಗಿದೆ. ನೀವೇನು ಜೂಜ್ ಮಾಡಕ್ ಹೋಗಲ್ಲ ಆ ಕೋಳಿಗಳನ್ನ ನೀವು, ಇನ್ನೇನಾದ್ರು ಪ್ರಯೋಜನ ಇದೆಯಾ ಫೈಟರ್ ಕೋಳಿ ಹಂಗ್ ಸಾಕಣೆ ಮಾಡೋದ್ರಿಂದ? ಸರ್, ಸಾಕಣೆ ಮಾಡೋದ್ರಿಂದ ಅದೇ ಈಗ ಹೊರಗಡೆಯಿಂದ ಬರ್ತಾರೆ ರಂಜನೆಗೋಸ್ಕರ, ರಂಜನೆ ಮನೆ ರಂಜನೆಗೋಸ್ಕರ ಮನೆ ಮುಂದೆ ಈಗ ನೋಡಿದವರು ಏನಪ್ಪ ಜೂಜ್ ಕೋಳಿ ಸಾಕಿದೀಯಾ ಚೆನ್ನಾಗಿದೆ ಎಷ್ಟು ಹೇಳು ಅಂತಂದ್ರೆ ಅದ್ ರೇಟು ಈಗ ಒಂದ್ ಜೊತೆ ಒಂದ್ ಹಸು ತಗೋಬಹುದು ಅಷ್ಟು ಒಂದ್ ಜೊತೆ ಕೋಳಿ ಇರ್ತದೆ ಮುಂಜಾಗಳಿಗಿರ್ತದೆ. ಹೆಂಗೆ ಅದನ್ನ ಬೇರೆ ತರ ಸಾಕ್ತೀರಾ, ಹೆಂಗ್ ಸಾಕ್ಬೋದು? ಸರ್, ಬೇರೆ ತರ ಏನಿಲ್ಲ, ಅದೇನಪ್ಪ ಅಂದ್ರೆ ಜೂಜ್ ಕೋಳಿ ಅಂತಂದ್ರೆ ಅದನ್ನ ಏನ್ ಯಾವ ತರ ನಾವು ಅದನ್ನ ನಿರ್ವಹಣೆ ಮಾಡ್ಬೇಕು ಅಂದ್ರೆ ಬೆಳಿಗ್ಗೆನೆ ಅದನ್ನ ಸ್ಥಾನಕ್ಕೆ ರೆಡಿ ಮಾಡಿರ್ಬೇಕು, ಏನಪ್ಪ ಒಂದ್ ದಿನ ಮುಳುಗಿ ಹೆಜ್ಜಬೇಕು, ಅದು ಹೆಜ್ಜಿದಾಗ ಏನ್ ಮಾಡ್ಬೇಕು, ಅದು 10-15 ಸೆಕೆಂಡ್ ಒಳಗಡೆ ಇದ್ದಾಗ ಅದು ಉಸಿರುಗಟ್ಟಬಾರ್ದು, ಶಕ್ತಿಯಾಗಿ ನಿಂತ್ಕೋಬೇಕು, ಶಕ್ತಿಯಾಗಿ ನಿಂತ್ಕೊಂಡಾಗ ಅದು ಫೈಟರ್ ಕೋಳಿಗೆ ಒಂದು ಶ್ರೇಷ್ಠ ಅಂತ ಕರಿಬಹುದು. ಇದೆಲ್ಲ ಎಲ್ಲಿ ಕಲ್ತ್ರಿ ನೀವು? ಅಕ್ಕಪಕ್ಕದ ಗ್ರಾಮದಲ್ಲೇ ಕಲ್ತ ನಾನು, ಬೇರೆ ಕಡೆ ಎಲ್ಲೂ ಹೋಗ್ಲಿಲ್ಲ. ಯಾಕಂತಂದ್ರೆ ನನಗೆ ಜೂಜು ಇವೆಲ್ಲ ನನಗೆ ಹುಚ್ಚ ಏನಿಲ್ಲ, ಸಾಕ್ಬೇಕು ಒಂದು ಮನೋರಂಜನೆಗೋಸ್ಕರ ಸಾಕ್ಬೇಕು ಅಂತ ಈ ಕೃಷಿ ಜೊತೆಲಿ ಅದನ್ನ ಒಂದು ಮಾಡೋಣ ಅಂದ್ಬಿಟ್ಟು ಮನೋರಂಜನೆ. ಈಗ ಆ ತರದ ಫೈಟರ್ ಕೋಳಿಗಳು ಎಷ್ಟಿವೆ ನಿಮ್ಮನೇಲಿ? ಸರ್, ನನ್ನಲ್ಲಿ 49 ಇದೆ. ಹುಡ್ಕೊಂಡ್ ಬರ್ತಾರ ಜನ ಫೈಟರ್ ಕೋಳಿ? ಸರ್, ಅಂದ್ರೆ ಹುಡ್ಕೊಂಡ್ ಬರ್ತಾರೆ ಅಂದ್ರೆ ನಾವು ಜಾಸ್ತಿ ಕೊಡಕ್ ಹೋಗಲ್ಲ. ಏನಂತಂದ್ರೆ ಇವತ್ತೆಲ್ಲ ಒಂದ್ ಜೊತೆ ಕೊಟ್ಟಿದೀವಿ 9,500, ಅಷ್ಟು ಬಿಟ್ರೆ ಇನ್ನು ಬೇರೆ ನಾವು ಯಾರಿಗೂ ಕೊಟ್ಟಿಲ್ಲ, ಮನೆಯಲ್ಲೇ ಮನೋರಂಜನೆಗೋಸ್ಕರ ಸಾಕ್ತಿವಿ. ತಳಿನೇ ಬೇರೆನಾ, ಎಲ್ಲಿಂದ ತಂದ್ರಿ? ಸರ್, ತಳಿಯೋದು ನಾವು ತಮಿಳ್ನಾಡಿಂದ, ಅದು ಬೇರೆ ಹೊರಗಡೆ ನಮ್ಮ ಹುಡುಗರು ತಮಿಳ್ನಾಡು ಮಲಯಾಳಿ ಅನ್ಬಿಟ್ಟೈತೆ ಪಕ್ಕದಲ್ಲಿ, ಅವರು ತಮಿಳ್ನಾಡಿಂದ ತರಿಸಿರೋದ್ರಿಂದ ನಾನು ಅವ್ರ ಹತ್ರ ಸೇಲ್ ಮಾಡಿ ಇವಾಗ ಮನೋರಂಜನೆಗೋಸ್ಕರ ಸಾಕಿದ್ದೀನಿ. ನೀವು ಅದಕ್ಕೆ ಟ್ರೈನಿಂಗ್ ಕೊಡ್ತೀರಾ? ಸರ್, ಟ್ರೈನಿಂಗ್ ಕೊಡ್ತೀವಿ. ಟ್ರೈನಿಂಗ್ ಏನು ಅಂತಂದ್ರೆ ಇದೇ ಸರ್ ಇಷ್ಟೇ, ಟ್ರೈನಿಂಗ್ ಏನಿಲ್ಲ, ಮಾಮೂಲಿ ಏನ್ ಮೇವು ತಿನ್ನುತ್ತೆ ಅದೇ ಮೇವು, ಹೊರಗಡೆ ಎಲ್ಲ ಆಟಾಡ್ಕೊಂಡು ಮೇಯ್ತವೆ, ಏನ್ ತೊಂದ್ರೆ ಇಲ್ಲ. ಅದೇ ಇಷ್ಟೇ, ಅದಕ್ಕೆ ಏನಿದು ಅಂತಂದ್ರೆ ನೀರಲ್ಲಿ ಸ್ವಲ್ಪ ಉಂಜಗಳಿಗೆ ನಾವು ಗಟ್ಟಿ ಮುಟ್ಟಾಗಿ ತರಬೇಕು ಅಂದ್ರೆ ಬೆಳಿಗ್ಗೆ ತಣ್ಣೀರು ಕೋಲ್ಡ್ ಇರ್ಬೇಕು. ಅದೊಂಥರ ಕಸರತ್ ಮಾಡಿಸ್ತೀರಿ ನೀವು? ಕಸರತ್ ಮಾಡಿಸ್ತೀವಿ. ನಾವೇ ಈಗ ಮನೋರಂಜನೆ ಏನಪ್ಪಾ ಅಂದ್ರೆ ಮನೆ ಹತ್ರ ಎರಡನ್ನು ಹಿಡಿದು ಬುಟ್ಟು ನೋಡೋದು, ಇದೇ ಒಂದು ಮನೋರಂಜನೆ. ಇದಕ್ಕೆಲ್ಲತ್ತೆ ಅಂತ ಮುಂಚೆನೆ ಗೊತ್ತಾಗುತ್ತೆ ನಿಮ್ಗೆ? ಸರ್, ಅದು ಗೊತ್ತಾಗುತ್ತೆ ಅನ್ನೋದು ಕನ್ಫರ್ಮ್ ಗೊತ್ತಿರಲ್ಲ. ಈಗ ಯಾವ್ದಕ್ಕೆ ಈಗ ಶಕ್ತಿ, ಈಗ ನನಗೆ 29 ವರ್ಷ, ನನ್ನಂತ ಇನ್ನೊಬ್ಬ 29 ವರ್ಷ, ಅವ್ನು ಹೊಡಿತಾನೆ ನಾನು ಹೊಡಿತೇನೆ ನನ್ಗೆ ಗೊತ್ತಿರಲ್ಲ, ಅದೇ ರೀತಿ ಗೊತ್ತಿರಲ್ಲ, ಒಂದು ವಿಶ್ವಾಸ ಇರುತ್ತೆ ಅಷ್ಟೇ, ಇದು ಗೆಲ್ಬೋದು ಅಂತ. ದಪ್ಪ ಇದ್ದವ್ರಿಗೆ ಸದ್ಯಕ್ಕೆ ಕೋಳಿ ದಪ್ಪ ಇದ್ರೇನೆ ಆಗಲ್ಲ, ಸಣ್ಣಕ್ಕಿರೋದು ಹೊಡೆದ್ಬಿಡ್ತೇನೆ ಅಂತ. ಅಲ್ಲ, ಫೈಟರ್ ಕೋಳಿ ಅಂದ್ರೆ ಅದಕ್ಕೆ ಸ್ವಲ್ಪ ನೀವು ಸಾಕುವಾಗ್ಲೂ ಬೇರೆ ತರ ಸಾಕ್ತೀರಾ ಹೇಗೆ ಅಂತ? ಸರ್, ಬೇರೆ ತರ ಏನಿಲ್ಲ, ಮಾಮೂಲಿ ಏನ್ ಬೇಕು ಮೇದು ಮುಸ್ಕೊಂಡ್ ಜೋಳ ಮತ್ತೆ ಗೋಧಿ ರಾಗಿ ಅಕ್ಕಿ ಈ ಟೈಪ್ ಅಲ್ಲೇ ಹಾಕೋದು ನಾವು, ಏನ್ ಬೇರೆ ತರ ವಿಶೇಷವಾಗಿ ಏನ್ ಸಾಕೋದಿಲ್ಲ. ಆತರ ಕೋಳಿಗಳನ್ನು ಒಟ್ಟಿನಲ್ಲಿ ಸಾಕ್ತಾ ಇದ್ರಿ. ಈಗ ಚಂದ್ರು, ನಿಮಗೆ ಆದಾಯದ ಮುಖ್ಯ ಮೂಲ ಯಾವುದು, ಕಾಸು ಯಾವ್ದ್ರಲ್ಲಿ ಜಾಸ್ತಿ ನೋಡ್ತೀರಿ ನೀವು? ಸರ್, ನಾನು ಎಲ್ಲ ಬೆಳೆಯಲ್ಲಿ ಅಂತಂದ್ರೆ ಸದ್ಯಕ್ಕೆ ಹೆಚ್ಚಾಗಿ ನನಗೆ ಮುಸ್ಕೊಂಡ್ ಜೋಳ ಸರ್, ಮುಸ್ಕೊಂಡ್ ಜೋಳ ವರ್ಷದಲ್ಲಿ 2 ಬೆಳೆ ಬೆಳಿತೀನಿ, ಒಳ್ಳೆ ಆದಾಯ ಇದೆ. ಎಲ್ಲಿ ಮಾರಾಟ ಮಾಡ್ತೀರಿ? ಸರ್, ನಾನು ಮೈಸೂರು APMC. ಈಗ APMC ಲೂ ಸ್ವಲ್ಪ ದಳ್ಳಾಳಿ ಕಾಟಗಳು ಜಾಸ್ತಿ ಆಗಿದೆ. ಯಾಕಂತಂದ್ರೆ ಈಗ ಮೊನ್ನೆ ಬಂದು ಹೋಗ್ಬೇಕಾದ್ರೆ 50 ಕೆಜಿಗೆ 1 ಕೆಜಿ ಕಳೀತಾ ಇದ್ರು, ಇವಾಗ 50 ಕೆಜಿಗೆ 2 ಕೆಜಿ ತೆಗಿತಾ ಇದ್ದಾರೆ. ಅದರಿಂದ ನಮಗೇನಪ್ಪ ಅಂದ್ರೆ ರೈತನಿಗೆ ಅಲ್ಲಿಂದ ಬಂದು ಇಲ್ಲಿ ಮಾರಾಟ, ಈಗ ನಾವು ಮಾರಾಟ ಮಾಡ್ತೀವಿ, ನಮ್ಮ ಹತ್ರ ಸ್ವಂತ ಓನ್ ಟ್ರ್ಯಾಕ್ಟರ್ಸ್ ಐತೆ, ಕೃಷಿ ಯಂತ್ರೋಪಕರಣಗಳೆಲ್ಲ ಇದೆ, ನಾವೇ ತಗೊಂಡ್ಬಂದು ಹಾಕ್ಬಿಟ್ಟು ಹೋಗ್ತೀವಿ. ಬೇರೆ ರೈತರುಗಳು ಸ್ವಲ್ಪ ಕಷ್ಟ. ಆದ್ರೆ ಇಳುವರಿ ಇತ್ತು, ಚೆನ್ನಾಗಿ ಬರ್ತಾ ಇದೆ. ಮಾರುಕಟ್ಟೆ ಬಗ್ಗೆ ಸ್ವಲ್ಪ ನಿಮಗೆ? ಸ್ವಲ್ಪ ನಮ್ಗೆ ಕಷ್ಟ, ಯಾಕಂತಂದ್ರೆ ಈಗ 52 ಕ್ವಿಂಟಲ್ ಬೆಳೆದಿದೆ ಅಂತ ಹೇಳಿದ್ನಲ್ಲ ಸರ್, 205 ಎಕರೆಗೆ 258 ಕ್ವಿಂಟಲ್ ಬೆಳೆದಿದೆ, 1950 ರೂಪಾಯಿ ಫ್ಲಾಟ್ ಅಲ್ಲಿ ಕೊಟ್ಟಿದ್ದೆ. ಆತರ ನಮ್ಗೆ 1500 ಮೇಲಿರ್ಬೇಕು ಸರ್, ಯಾವ್ದೇ ಒಂದು ಬೇರೆ ನಾವು ಮೇಜು ಬೆಳಿತೀವಿ ಅಂದ್ರೆ 1500 ಮೇಲಿದ್ರೆ ಏನ್ ತೊಂದ್ರೆ ಇಲ್ಲ, ರೈತನಿಗೂ ಲಾಭ ಇದೆ, ಆಮೇಲೆ ರೈತನಿಗೂ ಖುಷಿ. ಈ 700-800 ಈ ಟೈಪ್ ಅಂದ್ರೆ ರೈತ ಸ್ವಲ್ಪ

ಈಗ ಏನ್ ಮಾಡ್ಬೇಕು ಅಂತಂದ್ರೆ ಸರ್, ಈಗ ಮೊದಲನೇ ಕಟಾವ್ ಈಗ ನಾವು ಬಂತು, ಮೊದಲನೇ ಕಟಾವ್ ಬಂದಾಗ ಏನ್ ಮಾಡ್ಬೇಕು ಅಂತಂದ್ರೆ ಜಮೀನಲ್ಲೇ ಬಿಡ್ಬೇಕು, ಇಲ್ಲ ಹಸುಗಳಿಗೆ ಸ್ಕೈಲೇಜ್ ಆಯ್ತದೆ ಕಟ್ ಮಾಡಿ ಸ್ಕೈಲೇಜ್ ಹಾಕಬಹುದು, ಅದು ಉಪಯೋಗ ಆಗುತ್ತೆ. ಆ ತರ ಈಗ ನಾವು ಇದ್ ಮಾಡಿ ಈಗ ಎರಡನೇ ಬೆಳೆಗೆ ಅದ ಮಾಡ್ಬಿಟ್ಟಿದೀವಿ. ಈಗ ಎರಡನೇ ಬೆಳೆ ಆದ್ಮೇಲೆ ಅದನ್ನ ಸೆಣಬು ಸೆಣಬು ಹಾಕಿ ಹಸಿರೆಲ್ಲ ಗೊಬ್ಬರ ಮಾಡಿ ಅದನ್ನ ಡಿಸ್ಕ್ ಹೊಡೆದು ಒಳಗಡೆ ಅದನ್ನ ಕಾಯೋದನ್ನು ಬಿಟ್ಬಿಡ್ಬೇಕು ಬೇಸಿಗೆಯಲ್ಲಿ. ಆ ತರ ಬಿಟ್ರೆ ಮುಂದೆ ಇದಕ್ಕಿಂತ ಒಂದು ಅರ್ಧ ಪಟ್ಟು ಬೆಳಿತೀನಿ ಅನ್ನೋದು ನಮ್ಮಲ್ಲಿ ಜ್ಞಾನ. ಅದೇ ಮಣ್ಣಿನಲ್ಲಿ ಫಲವತ್ತತೆಯನ್ನ ನಾವು ಉಳಿಸಕ್ಕೆ ಏನ್ ಬೇಕೋ ಅದೆಲ್ಲ ಮಾಡ್ಬೇಕಾಗುತ್ತೆ. ಇನ್ನು ಕಬ್ಬಿಗೆ ಯಾವ ರೀತಿ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಶುಗರ್ ಫ್ಯಾಕ್ಟ್ರಿಗೆ ಹಾಕ್ತೀರಾ? ಹಿಂಗೆ ಸರ್, ಶುಗರ್ ಫ್ಯಾಕ್ಟ್ರಿಗೇನೇ ಶುಗರ್ ಫ್ಯಾಕ್ಟ್ರಿಗೇನೆ. ಈಗ ನಾವು ಬೆಳೆಯುವಂತ ಬೆಳೆನ ಈಗ ಕಬ್ಬು, ಈಗ ನಂಜನಗೂಡು ಶುಗರ್ ಲಿಮಿಟೆಡ್ ಅವರು ಆಲ್ಗಂಚಿ ಆಫೀಸ್ ಉಮರಿಗಳಿಲ್ಲ ಐತೆ, ಅಲ್ಲಿಂದ ಬಂದು ನೇರ ಅವರೇ ತಗೊಂಡು ಅಂತಂದು ಆಳುಗಳ ವ್ಯವಸ್ಥೆ ನಾವು ಮಾಡ್ಕೊಬೇಕು. ಅವ್ರು ಹೇಳ್ತಾರೆ ಆಳುಗಳಿಗೂ ಅವ್ರ ವ್ಯವಸ್ಥೆ ಮಾಡ್ಕೊಡ್ತಾರೆ, ನಾವು ಆಲ್ಗಂಚಿಗೆ ಹಾಕ್ಬಿಡ್ತೀವಿ ಅಂತ. ಇನ್ನು ಇವತ್ತಿನ ದಿನದಲ್ಲಿ ಕೃಷಿ ಯಶಸ್ವಿ ಆಗ್ಬೇಕಾದ್ರೆ ಕುಟುಂಬದ ಎಲ್ಲರ ಪ್ರಯತ್ನ ಶ್ರಮ ಬೇಕು ಅನ್ಸುತ್ತೆ. ನಿಮಗೆ ಯಾವ ತರ ಒಂದು ಪರಿಸ್ಥಿತಿ ಇದೆ ಸರ್? ಈಗ ನಾನು ಅಂತಂದ್ರೆ ನನ್ನ ತಮ್ಮ ಸುರೇಶ್ ಅಂತ, ಅವನು ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದ್ದಾನೆ, ಅವನು ಮನೇಲಿ ಆರಂಭದಲ್ಲೇ ಈಗ ಟ್ರ್ಯಾಕ್ಟರ್ ಐತೆ ಎಲ್ಲ ನೋಡ್ಕೊಂಡು ಜಮೀನು ಹೊಸಗಳೆಲ್ಲ ನೋಡ್ಕೊಂಡು ಮನೇಲೇ ಇರ್ತಾನೆ. ನಾವಿಬ್ರು ಬಿಟ್ರೆ ಸರ್ ಯಾವುದೇ ಆಳುಗಳನ್ನ ನಾವು ಬಳಸಲ್ಲ. ಈಗ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಆಳುಗಳು ಕರ್ಕೊಳ್ಳೋದು ಮಾಡೋದು, ಅದರಿಂದ ಆಮೇಲೆ ಕಳೆ ನಾಶಕ ಸೇವಿ ಅದು ಏನೇ ಒಂದಕ್ಕೂ ಆಳುಗಳನ್ನ ಕರ್ಕೊತಾರೆ. ನಾವು ಈ ತರ ಬಂದಿರ್ಬೋದು, ನಾವು ಕೆಲಸನ ಜಮೀನಲ್ಲಿ ನಾವಿಬ್ರೇ ಸರ್ ಮಾಡೋದು. ನನ್ನ ತಮ್ಮ ನಾನಿಬ್ರು ಒಂದು ತೃಪ್ತಿ ನಿಮಗಿದೆ. ಇನ್ನು ಸಂಶೋಧನಾ ಸಂಸ್ಥೆಗಳು ಹಾಗೇನೇ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಇವರು ಸಾಕಷ್ಟು ಕ್ಷೇತ್ರೋತ್ಸವ ಕಾರ್ಯಾಗಾರಗಳನ್ನೆಲ್ಲ ಏರ್ಪಡಿಸ್ತಾ ಇದ್ದಾರೆ. ನೀವೇ ಹೇಳಿದ ಹಾಗೆ ತಿಳ್ಕೊಳ್ಳುವಂತಹ ಅಂಶಗಳು ಇರುತ್ತೆ. ಆ ತರ ನೋಡಿ ಕಲ್ತ್ಕೊಂಡು ಬಂದು ಅಳವಡಿಸುವಂತಿದ್ದು ಯಾವ್ದಾದ್ರು ನಿಮ್ಮ ಪ್ರಯತ್ನದಲ್ಲಿ ಆಗಿದೆಯಾ ಹೇಗೆ ಸರ್? ಈಗ ಅದೇ ಈಗ ಕ್ಷೇತ್ರೋತ್ಸವ ನಮ್ಮ ಜಮೀನಲ್ಲಿ ಈಗ KRS-4 ಅಂತ ಅಂದ್ಬಿಟ್ಟು ಒಂದು ಭತ್ತನ ಬೆಳೆದಿದ್ದೆ. ಅವರು 40-41 ಕ್ವಿಂಟಲ್ ಬೆಳಿಬಹುದು ಚಂದ್ರಕುಮಾರ್ ನೀನು ಶ್ರಮ ಪಟ್ರಿ ಅಂತ ಹೇಳಿದ್ರು. ಅದನ್ನ ಅರ್ಧ ಎಕರೆಲ್ಲಿ 19 ಕ್ವಿಂಟಲ್ ಬೆಳೆದೆ KRS-4 ಒಳ್ಳೆ ಇಳುವರಿ. ಇವಾಗ ನಮ್ಮ ಡಾಕ್ಟರ್ ಶಿವಕುಮಾರ್ ಅಂದ್ಬಿಟ್ಟು ಕೃಷಿ ವಿಜ್ಞಾನಿ, ಈಗ ಅವರ ಮಾಹಿತಿ ಪ್ರಕಾರನೇ ಮಾಡಿದ್ದು 19 ಕ್ವಿಂಟಲ್ ಬೆಳೆದಿದ್ದೀನಿ ಅರ್ಧ ಎಕರೆಗೆ ಭತ್ತ KRS-4. ಕ್ಷೇತ್ರೋತ್ಸವ ಮಾಡವ್ರೆ ಎಲ್ಲ ಬಂದು ಎಲ್ಲಾ ಬೆಳೆಗೂ ಕ್ಷೇತ್ರೋತ್ಸವ ಮಾಡೋದು ತುಂಬಾ ಚೆನ್ನಾಗಿದೆ ಅಂತ. ಮತ್ತೆ MH-4 ಇಂಡಸ್ಟ್ರಿ ಹೇಳಿದ್ನಲ್ಲ ಸರ್ ಮುಸ್ಕುಂಜೋಳ, ಅದನ್ನು ಕ್ಷೇತ್ರೋತ್ಸವ ಮಾಡವ್ರೆ. ಅದು 48 ಕ್ವಿಂಟಲ್ ಬೆಳೆದಿದ್ದೀನಿ ಎಕರೆಗೆ. ಈಗ ನಿಮ್ ಮಾತನ್ನ ಬೇರೆಯವರು ಕೇಳ್ತಾ ಇರ್ತಾರೆ, ಈಗ ನಾನಲ್ಲ ಅವರೇ ಕೇಳ್ಬೋದು, ನಿಮ್ಮ ಯಶಸ್ಸಿನ ಗುಟ್ಟು ಏನು? ಇಷ್ಟು ಬೆಳಿಬೇಕಾದ್ರೆ ಯಾವ ತರ ಪ್ರಯತ್ನಗಳಿರುತ್ತೆ? ನಿಮ್ ದಿನಚರಿಯ ಹೆಂಗಿರುತ್ತೆ? ಚಂದ್ರಕುಮಾರ್ ನಮ್ಗಿಂತ ಯಾವ ರೀತಿ ಬೇರೆ ಎಕ್ಸ್ಟ್ರಾ ಕಷ್ಟ ಪಡ್ತಾರೆ ಅಂತ ಸರ್? ಕಷ್ಟ ಏನು, ಎಕ್ಸ್ಟ್ರಾ ಕಷ್ಟ ಏನಿಲ್ಲ ಸರ್. ಈಗ ಭೂಮಿ ಅದದಲ್ಲಿ ಇರೋದು, ಆಮೇಲೆ ಈಗ ಮಣ್ಣು ನಾವ್ ಹೇಳ್ದಲ್ಲ ಸರ್, ಈಗ ಒಂದು ಭೂಮಿಲಿ ಅದು ಫಲವತ್ತತೆ ಎಷ್ಟು, ಅದಕ್ಕೆ ಕೆಪಾಸಿಟಿ ನಾನು ಬೆಳೆದು ಕೊಡ್ತೀನಿ ಅನ್ನೋದು ಅದಕ್ಕೂ ತಾಕತ್ತು ಅನ್ನೋದು ಇರ್ತದೆ. ಈಗ ವರ್ಷವಿಡೀ ಅದನ್ನ ಬೆಳ್ಕೊಂಡು ಹೋಯ್ತದೆ, ಅದು ಬರಡ ಹೋಗುತ್ತೆ, ಅದನ್ನು ಕಾಯಲು ಬಿಡ್ಬೇಕು. ಆ ಕಾಯ್ಬೇಕು ಬಿಸಿಲಿನ ಇದ್ರಲ್ಲಿ ಬೇಸಿಗೆಯಲ್ಲಿ ಅದು ಕಾಯಕ್ ಬಿಡ್ಬೇಕು. ನಾವು ಒಂದ್ ವರ್ಷದಲ್ಲಿ ಎರಡೇ ಬೆಳೆ ಸರ್ ಸೂಕ್ತ, ಅದಕ್ಕಿಂತ ಜಾಸ್ತಿ ಬೆಳೆ ಬೆಳೆದ್ರೆ ನಾವು ಭೂಮಿನ ಫಲವತ್ತತೆ ಮಾಡೋಕ್ಕಾಗಲ್ಲ. ಮುಸ್ಕಿನ ಜೋಳದ ಬೆಳೆಗೆ ಗೊಬ್ಬರದ ಒಂದು ಬಳಕೆ ಅದರ ಒಂದು ಉತ್ಪಾದನೆಯಲ್ಲಿ ಆಗುತ್ತೆ ಅನ್ನೋದು ಒಂದು ಮಾತಿದೆ ಅಲ್ವಾ? ಬೇರೆ ಬೆಳೆಗಳಿಗೆ ಹೋಲಿಸಿದಾಗ ಸ್ವಲ್ಪ ಗರಿಷ್ಠ ಮಟ್ಟದಲ್ಲೇ ಪೋಷಕಾಂಶಗಳನ್ನ ಬೆಳೆ ತಗೊಳುತ್ತೆ ಅಲ್ವಾ? ಅದ್ರ ಬಗ್ಗೆನು ಗಮನ ಹರಿಸ್ಬೇಕು. ಮತ್ತೆ ಬೆಳೆ ಪರಿವರ್ತನೆ, ಒಂದೇ ಕ್ಷೇತ್ರದಲ್ಲಿ ಅದೇ ಬೆಳೆಯನ್ನ ಬೆಳೆಯುವಂತ ಸಂದರ್ಭದಲ್ಲಿ ಬೆಳೆ ಪರಿವರ್ತನೆಯ ಅವಶ್ಯಕತೆ ಬಗ್ಗೆ ವಿಜ್ಞಾನಿಗಳು ಹೇಳ್ತಾರೆ, ನೀವು ಹೆಂಗ್ ಮಾಡ್ಕೊಳ್ತೀರಿ ಅದಕ್ಕೆ? ಸರ್, ನಾನು ಒಂದ್ ವರ್ಷದಲ್ಲಿ ಎರಡು ಬೆಳೆ ಬೆಳಿತೀನಿ ಮುಸ್ಕೊಂಡ್ಜೋಳ, ಅದನ್ನ ಲಾಸ್ಟ್ ಮಾಡ್ತೀನಿ. ಇನ್ನು ಒಂದೂವರೆ ವರ್ಷ ಗ್ಯಾಪ್ ಕೊಡ್ತೀನಿ ಅದಕ್ಕೆ, ಒಂದೂವರೆ ವರ್ಷ ಗ್ಯಾಪ್ ಕೊಡ್ತೀನಿ. ಅದರಲ್ಲಿ ಏನ್ ಬೆಳಿಬಹುದು ಅಂತ, ಅದರಲ್ಲಿ ರಾಗಿ ಮತ್ತೆ ಅದಕ್ಕೆ ಎಕ್ಸ್ಚೇಂಜ್ ಮಾಡ್ತೀವಿ ಕಬ್ಬು ಮತ್ತೆ ಶುಂಠಿ, ಈ ರೀತಿ ಡಿಪೆಂಡ್ ಮಾಡ್ಕೊಂಡು ಹೋದಾಗ ಪುನಃ ನಾವು ಮುಸ್ಕುಂಜೋಳನ ಒಂದೂವರೆ ವರ್ಷದಿಂದ 2 ವರ್ಷ ಅದಕ್ಕೆ ಗ್ಯಾಪ್ ಕೊಟ್ಟಂಗಾಗುತ್ತೆ. ಪುನಃ ಅದಾದ್ಮೇಲೆ ಬೇರೆ ಬೆಳೆನ ಬೆಳೆಸು. ಗ್ಯಾಪ್ ಕೊಡೋದು ಅನಿವಾರ್ಯ, ಅನಿವಾರ್ಯ ಗ್ಯಾಪ್ ಕೊಡ್ಲೇಬೇಕು ಸರ್. ಈಗ ರಾಗಿ, ಈಗ ಏನ್ ಮಾಡ್ತೀವಿ ರಾಗಿ, ಈಗ ಏನ್ ಮಾಡ್ತಾರೆ ಜನ ಹತ್ತಿ ಬೆಳಿತಾರೆ ನಮ್ ಕಡೆ. ಫಸ್ಟ್ ಆಫ್ ಆಲ್ ಹತ್ತಿ ಬೆಳೆದ್ಬಿಟ್ಟು ಏನ್ ಮಾಡ್ತಾರೆ, ಇಲ್ಲ ಉರುಳಿ ಮತ್ತೆ ರಾಗಿ ಈ ತರ ಬೆಳ್ಕೊಳಕ್ ನೋಡ್ತಾರೆ. ಈ ರೀತಿ ಒಂದ್ ಐಟಮ್ ಆದ್ಮೇಲೆ ಒಂದ್ ಐಟಮ್ ಬೆಳಿಬೇಕು, ಅದೇ ಐಟಮ್ ನ ಬೆಳ್ಕೊಂಡು ಹೋಯ್ತೀವಿ ಅಂತಂದ್ರೆ ಸತ್ವ ಸಿಗಲ್ಲ ಭೂಮಿಗೆ. ಇನ್ನು ಏನೆಲ್ಲ ಮಾಡ್ಬೇಕು ಅಂತ ಆಸೆ ಇದೆ ಚಂದ್ರಕುಮಾರ್? ಕೃಷಿಲಿ ಅಗ್ರಿಕಲ್ಚರ್ ಲಿ ಇನ್ನೂ ತುಂಬಾ ಬೆಳಿಬೇಕು ಅಂತ ನನಗೆ ಆಸಕ್ತಿ ಇದೆ. ಈಗ ಕೆಲವರು ಏನಪ್ಪ ನಾನು ಬಯಸೋದು ಅಂತಂದ್ರೆ, ನಾನು ಇವತ್ತು ರೈತನಾಗಿ ಒಬ್ಬ ಯೂತ್ ಫಾರ್ಮರ್ ಆಗಿ ಹೇಳೋದು ಏನು ಅಂತಂದ್ರೆ, ನಮ್ಮ ರೈತರುಗಳಿಗೆ ಈ ಬೇರೆ ವಿದೇಶ ದೇಶ ಮತ್ತೆ ಅದು ಫ್ಯಾಕ್ಟ್ರಿಗಳು ಅಲ್ಲಿ ಇಲ್ಲಿ ಅಂತ ಅಲಿತಾ ಇರ್ತಾರೆ. ಸರ್ ಈ ತರ ಆಗದ್ ಬೇಡಿ, ಕೃಷಿಲಿ

ಈ ಯೋಜನೆಯ ಪ್ರತಿ ಫಲಾನುಭವಿ ರೈತನು ಕೇಂದ್ರ ಸರ್ಕಾರವು ಮುಂದಿನ ಚಾತುರ್ಮಾಸಿಕದಲ್ಲಿ ಅಂದರೆ ಏಪ್ರಿಲ್ 2022 ಜುಲೈ 2022 ನೀಡುವ ಆರ್ಥಿಕ ನೆರವು ಪಡೆಯಲು 31 ಮಾರ್ಚ್ 2022 ಇ ಕೆವೈಸಿ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗೆ